ಕೊಡುತ್ತದಧಿಕ ನೀತಿ ಎಣ್ಣ ಹಲವಾರು ಲಾಭಗಳು ಬೇಕು ಎಂದರೆ ಬೀಜೋಪಚಾರವನ್ನು ಮರೆಯಬೇಡಿರಿ ಹಲವಾರು ಲಾಭಗಳು ಬೇಕು ಎಂದರೆ ಬೀಜೋಪಚಾರವನ್ನು ಮರೆಯಬೇಡಿ ಈ ಪರಿಯ ಸೊಬಗಾವ ದೇವಿಯೊಳು ಸಿರಿಯ ತಾ